ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮಗಳಲ್ಲಿ ಇನ್ನು ಮುಂದೆ ಕೇಳಿ ಭಾರತವೆಂಬುದು ನನ್ನಯ ಹೃದಯ ವೃಂದಗಾನದಲ್ಲಿ. ಇದುವರೆಗೆ ಕೆಲವು ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಸಮಯ ಆಗಲಿದೆ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಬೇವು ಲೇಪಿತ ಯೂರಿಯಾ, ಈ ಕುರಿತು ಎಸ್ ಮೃತ್ಯುಂಜಯ ಅವರೊಂದಿಗಿನ ಸಂದರ್ಶನ, ಅನಂತರ ಬಿಎಂ ಸತ್ಯ ಹಾಗೂ ಸಂಗಡಿಗರಿಂದ ಮಂಟೇಸ್ವಾಮಿ ಪದ.

9945803463. ತುಂಬಾ ಸಂತೋಷ ಮೃತ್ಯುಂಜಯ ಅವರೇ. ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ಶ್ರೋತೃಗಳಿಗೆ ಈ ಬೇವಿಲೇಪಿತ ಯೂರಿಯಾದ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇವು ಲೇಪಿತ ಯೂರಿಯಾ ಈ ಕುರಿತು ಎಸ್ ಮೃತ್ಯುಂಜಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಬಿಎಂ ಸತ್ಯ ಹಾಗೂ ಸಂಗಡಿಗರಿಂದ ಮಾಂಟೇಸ್ವಾಮಿ ಪದ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಗುರುಲಿಂಗಯ್ಯ ದಯ ಮಾಡು